ಆಕಾಶವಾಣಿ ಭದ್ರಾವತಿ. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ದ್ವಿತೀಯ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಾದ ನಾವು ರೇಷ್ಮೆ ಬೇಸಾಯ ಹಾಗೂ ಅದರ ಮಹತ್ವದ ಕುರಿತು ಕಿರುನಾಟಕವನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಿರುನಾಟಕದ ಪಾತ್ರಗಳು ಹೀಗಿವೆ: ಅಜ್ಜಿ, ಮಗಳು, ಮೊಮ್ಮಗಳು, ಪಟೇಲ, ಪಟೇಲನ ಮಗ, ವಿಜ್ಞಾನಿಗಳು ಮತ್ತು ಮೋಹನ. ಸನ್ನಿವೇಶ: ಅಜ್ಜಿ ಮತ್ತು ಮಗಳ ಸಂಭಾಷಣೆ. ಅಪ್ಪ, ಅಪ್ಪ, ನನ್ನ ಬೀರಲ್ಲಿ ಇತ್ತಲ್ಲ ಗೌನ್, ಅದೆಲ್ಲಿ? ಏನಕ್ಕೆ ಅದು ಇವಾಗ? ನನ್ನ ಕಾಲೇಜ್ನಲ್ಲಿ ಎಥ್ನಿಕ್ ಡೇ, ಅದಕ್ಕೆ ಎಲ್ರೂ ಅವರವರ ಶೈಲಿಯಲ್ಲಿ ಕಲ್ಚರ್ ಟ್ರೆಡಿಷನ್ ತಕ್ಕಂತೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ನೋಡು ಮೋಹನ, ನಿನ್ ಮಗಳು ಕೆಂಪು ಮೂತಿ ವಿದೇಶಿಗರು ಹಾಕೋ ಬಟ್ಟೆನ ನಮ್ ಸಂಸ್ಕಾರ ಅನ್ಕೊಂಡಿದ್ದಾಳೆ. ಏನ್ ಕಲ್ಸಿದ್ಯಾ ನಿನ್ ಮಗಳಿಗೆ? ಒಂಚೂರು ಆಚಾರ ವಿಚಾರ ಸಂಸ್ಕೃತಿನೇ ಇಲ್ವಲ್ಲೋ. ಏ ಅಜ್ಜಿ, ನಂಗೆ ಮೊಬೈಲ್ ಬಗ್ಗೆ ಎಲ್ಲ ಗೊತ್ತು. ಅದೆಲ್ಲ ಉಪಯೋಗ ಮಾಡಿ ಈಗ ಮುಖಕ್ಕೆ ಏನು ಹಚ್ಚಿಲ್ಲ ಅಂದ್ರು ಹಾಕಿದ ಹಾಗೆ ಕಾಣೋ ತರ, ಕರೆಂಟ್ ಹೋದ್ರು ಐರನ್ ಮಾಡಬಹುದು, ಆ ತರ ಹೊಸ ಮೊಬೈಲ್ ತಗೊಂಡಿದ್ದೀನಿ. ಅಯ್ಯೋ, ಮೊಬೈಲ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ನಿಮ್ಗೆ. ನಾನು ಹೇಳಿದ್ದು ಸಂಸ್ಕೃತಿ ಆಚಾರ, ಮೊಬೈಲ್ ಅಲ್ಲ. ಸದಾ ಶಿವಂಗೆ ಯಾವಾಗ್ಲೂ ಶಿವನದ್ದೇ ಜ್ಞಾನ ಅಂತೆ. ನಿಮಗೆ ಎಲ್ಲಿಂದ ಬರಬೇಕು ಆಚಾರ ವಿಚಾರ ಸಂಸ್ಕೃತಿ ಅನ್ನೋದು? ಅಜ್ಜಿ, ಬೆಳಿಗ್ಗೆ ಸುಪ್ರಭಾತ ಶುರು ಮಾಡ್ಕೊಂಡು ಬಿಟ್ಟಿದೀಯಾ? ಏನಾಯ್ತು ನಿನ್ ಮುದ್ದಿನ ಮೊಮ್ಮಗಳಿಗೆ? ಏ ಏ, ಅದೇನೋ ಪಿಕ್ನಿಕ್ ಡೇ ಅಂತೆ ಕಣೋ, ಬಟ್ಟೆ ಹುಡುಕ್ತಾ ಇದ್ದಾಳೆ. ಯಪ್ಪ ಅಜ್ಜಿ, ಅದು ಪಿಕ್ನಿಕ್ ಅಲ್ಲ, ಎಥ್ನಿಕ್. ನಂಗೆ ಇಂಗ್ಲಿಷ್ ಬರ್ದಲೇ ಇರ್ಬೋದು, ಆದ್ರೆ ವಿದೇಶಿಗರ ಸಂಸ್ಕೃತಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇಲ್ಲ ನಾನು, ಗೊತ್ತಾ? ಏನಜ್ಜಿ, ಹಾಗಾದ್ರೆ ಯಾವ್ದು ನಮ್ಮ ಸಂಸ್ಕೃತಿ? ನಿನ್ ಕೈ ಪೆಟ್ಟಿಗೆ ಐತಲ್ಲ, ಅದನ್ನೇ ಕೇಳು, ಅದೇ ಹೇಳುತ್ತೆ. ಅಜ್ಜಿ, ಆ ಕೈ ಪೆಟ್ಟಿಗೆ ತಲೆ ತಗ್ಗಿಸುವಂತೆ ಮಾಡುತ್ತೆ ಹೊರತು ನಮ್ಮ ಸಂಸ್ಕೃತಿ ಎತ್ತಿಡುವಂತೆ ಮಾಡಲ್ಲ. ಏನಮ್ಮ, ನಿನ್ನಮ್ಮ ಇದ್ದಾಗ ಹಬ್ಬದಾಗ ಸೀರೆ ಉಟ್ಕೋತಾ ಇದ್ರು, ನೋಡಿದ್ಯಾ? ಹಾ ಅಂಕಲ್, ನೋಡಿದೀನಿ. ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇತ್ತು. ಹಾ, ಅದೇ ಅದು ರೇಷ್ಮೆ ಸೀರೆ ಅಂತ. ಅದು ಹುಟ್ಟಿದ್ದು ನಮ್ಮ ನೆರೆ ದೇಶ ಚೀನಾದಲ್ಲಿ. ಒಮ್ಮೆ ಅಲ್ಲಿನ ರಾಜ ರಾಣಿ ಇಬ್ಬರು ಟೀ ಕುಡಿಯುತ್ತಾ ಮರದ ಕೆಳಗೆ ಇರಬೇಕಾದರೆ ರಾಣಿಯ ಲೋಟದಲ್ಲಿ ಪಟ್ಟನೆ ಏನೋ ಬಿದ್ದಂತಾಯಿತು. ಏನು ಅಂತ ನೋಡಿದ್ದೇ ತಡ, ಬಿಸಿ ಬಿಸಿಯಾದ ಟೀಯಿಂದ ಅದು ಪಳಪಳನೆ ದಾರದ ರೂಪದಲ್ಲಿ ಹೊಳೆಯಿತು. ಅಂದಿನಿಂದ ಆ ರಾಣಿಗೆ ಚೀನಾದಲ್ಲಿ ರೇಷ್ಮೆ ದೇವತೆ ಎಂದು ಹೆಸರುವಾಸಿಯಾದಳು. ಆ ರಾಣಿಯ ಹೆಸರೇ ಲೀಜು. ಆ ಚೀನಾ ದೇಶದವರು ಎಷ್ಟು ಚಾಲಾಕಿಗಳೆಂದರೆ ಸುಮಾರು 200-300 ವರ್ಷ ಅವರ ರೇಷ್ಮೆ ಗುಟ್ಟನ್ನು ಬಿಟ್ಟು ಕೊಡಲೇ ಇಲ್ಲ. ಅವರು ತಮ್ಮ ವ್ಯಾಪಾರವನ್ನು ಮಾಯಾಲೋಕವನ್ನೇ ಸೃಷ್ಟಿ ಮಾಡಿದ ಸಿಲ್ಕ್ ರಸ್ತೆಯ ಮೂಲಕ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಿದ್ದರು. ಆ ರಸ್ತೆ ಹೇಗಿತ್ತು ಎಂದರೆ ಕಾಂಬೋಡಿಯಾ, ಟಿಬೆಟ್, ಕೊರಿಯಾ, ಪಾಕಿಸ್ತಾನ್, ಇರಾಕ್, ಇಟಲಿ, ಕೆನ್ಯಾ, ಭಾರತ ಮತ್ತು ಹಲವಾರು ದೇಶಗಳಿಗೆ ಸೇರುತ್ತಿತ್ತು. ಇದನ್ನು ಕೇಳಿಸಿಕೊಂಡ ದಾರಿಹೋಕ ವಿಜ್ಞಾನಿಗಳಿಬ್ಬರು ಪಟೇಲರ ಕರಡಿಗೆ ಹೊರಟರು. ಏನ್ರಿ ಪಟೇಲ್ ರೇ, ಅವಾಗಿಂದ ರಾಣಿ, ಭಾರತ, ಪಾಕ್ ಎಂದು ಏನೋ ಬೋಧನೆ ಮಾಡ್ತಾ ಇದ್ದೀರಾ? ಓ, ನಮ್ಮ ಕೇವಿಕ ವಿಜ್ಞಾನಿಗಳು, ಬರಬೇಕು ಬರಬೇಕು, ಒಳ್ಳೆ ಸಮಯಕ್ಕೆ ಬಂದ್ರೆ ನೋಡಿ ನೀವು. ಸನ್ನಿವೇಶ: ಅಜ್ಜಿ, ಪಟೇಲ ಮತ್ತು ವಿಜ್ಞಾನಿಯರ ನಡುವೆ ಸಂಭಾಷಣೆ. ಯಾರಪ್ಪ ಇದು? ಇವರು ನಮ್ಮ ಕೇವಿಕ ವಿಜ್ಞಾನಿಗಳು. ಏನ್ ಮಾಡ್ತಾರೆ ಇವರು? ಭಾರತ ಸರ್ಕಾರ ರೈತರ ಒಳಿತಿಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಸಂಸ್ಥೆ ಇದೆ, ಅದೇ ಕೆವಿಕೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ. ಪಟೇಲ್ ರೇ, ಎಲ್ಲಾ ನೀವೇ ಹೇಳ್ತೀರಾ ಅಥವಾ ನಾನು ವಿಜ್ಞಾನಿ ಅಂತ ಇದ್ದೀನಿ? ಸರಿ ಸರಿ ವಿಜ್ಞಾನಿಗಳೇ, ನೀವು ಹೇಳಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇರಲಿ ನಾವು ಸರಿಪಡಿಸುತ್ತೇವೆ. ಅದು ಮಣ್ಣಿನ ಫಲವತ್ತತೆ, ಕಡಿಮೆ ಇಳುವರಿ, ಕೀಟ ರೋಗ ಸಮಸ್ಯೆ, ಎಷ್ಟು ಗೊಬ್ಬರ ಹಾಕಬೇಕು, ಮತ್ತೆ ಕೃಷಿ ಸಂಬಂಧಪಟ್ಟ ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನು ಸಾಕುವುದು. ಪಟೇಲ್ ರೇ, ನೆನಪು ಇದೆಯಾ ನಾನು ನಿಮಗೆ ಹೇಳಿಕೊಟ್ಟದ್ದು? ಹ್ಮ್, ಅದು ಹೇಗೆ ಮರೆಯಕ್ಕೆ ಆಗುತ್ತೆ ಹೇಳ್ರಿ. ಹೇಳ್ತೀನಿ ನೋಡಿ. ಅಪ್ಪ ನಾನು ಇನ್ನು ಬದುಕಿದ್ದೇನೆ, ನನಗೂ ಏನಾದ್ರೂ ಹೇಳಕ್ ಬಿಡಪ್ಪ, ಯಾಕಂದ್ರೆ ಆ ಎಲ್ಲ ಕೆಲಸ ನೀನ್ ನನ್ ಮೇಲೆ ತಾನೇ ಹಾಕಿದ್ದು. ನೀನ್ ಸುಮ್ನಿರು, ರೇಷ್ಮೆ ವ್ಯವಸಾಯಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹಿಪ್ಪು ನೇರಳೆ ಅಂದ್ರೆ ಮಲ್ಬೆರಿ. ರೇಷ್ಮೆ ಹುಳು ಹೆಚ್ಚು ಇದನ್ನು ತಿನ್ನುವುದರಿಂದ ಮತ್ತು ಇದನ್ನು ಕೊಟ್ಟರೆ ಇಳುವರಿ ಚೆನ್ನಾಗಿ ಬರುವುದರಿಂದ ಈ ಹಿಪ್ಪು ನೇರಳೆ ಮುಖ್ಯವಾಗಿ ಬೇಕಾಗಿರೋದು. ಅಜ್ಜಿ ತನ್ನ ಮಗನನ್ನು ಕರೆಯುತ್ತ. ಏ ಮೋಹನ ಬಾರೋ ಇಲ್ಲಿ, ಯಾವಾಗ್ಲೂ ಬೆಳೆ ನಷ್ಟ ನಷ್ಟ ಅಂತಿರ್ತೀಯ, ಇದಕ್ಕಾದ್ರೂ ಕೈ ಹಾಕ್ ನೋಡೋ, ಬಾ ಕುತ್ಕೋ ಬಾ. ಮೋಹನ ಆ ಬಂದೇ ಇರಮ್ಮ ಎಂದು ತನ್ನ ಮಗಳನ್ನು ಕೂರಿಸಿಕೊಂಡು ರೇಷ್ಮೆಯ ವಿಶೇಷತೆಯನ್ನು ಕೇಳಲು ಆರಂಭಿಸಿದ. ಸ್ವಲ್ಪ ತಾಳಿ, ನಾನೊಬ್ಬ ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ ಕೇಳಿ. ಹಿಪ್ಪು ನೇರಳೆಯನ್ನು ಮೂರು ತರ ಬೆಳೀತಾರೆ. ಒಂದು ಜಪನೀಸ್ ರೀತಿ, ಎರಡನೇದು ಸಿಂಥೆಟಿಕ್ ಮೆಥಡ್, ಅಂದ್ರೆ ರೇಷ್ಮೆ ಹುಳುಗಳಿಗೆ ಬೇಕಾದ ಪೋಷಕಾಂಶಗಳನ್ನು ನಾವು ಹೇಗೆ ಪ್ರೋಟೀನ್ಸ್ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ತಗೋತೀವೋ ಹಾಗೆ ಕೊಡ್ತಾರೆ. ಕೊನೆಯದು ನಮ್ಮ ರೈತರು ಮಾಡೋದು, ಅದಕ್ಕೆ ಹಿಪ್ಪು ನೇರಳೆ ಎಲೆ ಹಾಕಿ ಸಾಕೋದು. ಸರ್ ನಿಮ್ಮಾದ್ರೂ ನಂಗೊಂದು ಅವಕಾಶ ಕೊಡಬಾರ್ದ ದಯವಿಟ್ಟು ಸರ್. ಪಟೇಲ್ರೆ ನಿಮ್ ಮಗನಿಗೆ ರೇಷ್ಮೆ ಹಂಬಲಿಕೆ ತುಂಬಾ ಇದೆ ಅನ್ಸತ್ತೆ, ಹೇಳಪ್ಪ ಹೇಳು. ಹಿಪ್ಪು ನೇರಳೆ ಅಂದ್ರೆ ಮಲ್ಬೆರಿ, ಇದನ್ನು ವಿಧ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದು. ಯಾವುದೆಂದರೆ ಕೆಂಪು ಮಣ್ಣು, ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು. ಈ ಗಿಡದ ಬೇರು ತುಂಬಾ ಆಳವಾಗಿ ಹೋಗುವುದರಿಂದ ಮಣ್ಣು ತುಂಬಾ ಗಟ್ಟಿ ಇರಬಾರದು, ಅಂದ್ರೆ ಈ ಜೇಡಿ ಮಣ್ಣು ಇರುತ್ತಲ್ಲ ಹಾಗೆ ಇರಬಾರದು. ಅದರಲ್ಲಿ ನೀರು ಮತ್ತು ಗಾಳಿ ಸಂಚಾರ ಚೆನ್ನಾಗಿ ಆಗುತ್ತಾ ಇರಬೇಕು. ಈ ಮರಳು ಮಣ್ಣು ಮೆಕ್ಕಲು ಮಣ್ಣು ಅಂದ ಹಾಕಿದರೆ ಇಳುವರಿ ಜಾಸ್ತಿ. ಅದೇ ಗಾಳಿ ನೀರು ತುಂಬಾ ಆಡುತ್ತೆ ಅಂತ ಮರಳು ಮಣ್ಣು ಮತ್ತು ಜೇಡಿ ಮಣ್ಣಿನಲ್ಲಿ ಬೆಳೆದರೆ ನಷ್ಟ ಅನುಭವಿಸಬೇಕಾಗುತ್ತದೆ. ಇದೆಲ್ಲದರ ಹೊರತಾಗಿ ಕರ್ನಾಟಕದಲ್ಲಿ ಉಷ್ಣಾಂಶ 21-31 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ನಮಗೆ ಇಲ್ಲಿನ ವಾತಾವರಣ ಕೂಡ ಸಹಾಯ ಮಾಡುತ್ತದೆ. ಈ ಬೆಳೆಯನ್ನು ಕನಿಷ್ಠ ಮಳೆ ನೀರು ಅಂದರೆ ವಾರ್ಷಿಕ 600-2500 ಮಿಲಿಮೀಟರ್ ಮಳೆ ಬರುವಂತಹ ಜಾಗದಲ್ಲಿ ಬೆಳೆಯಬಹುದು. ಮಗನೇ ನೀನು ಏನೋ ಒಂದು ಮರ್ತಿದ್ಯಾ ನೋಡಪ್ಪ. ಹಾ, ರೇಷ್ಮೆ ಹುಳು ಸಾಕಾಣಿಕೆ ಕೇಂದ್ರ ಹಿಪ್ಪು ನೇರಳೆ ತೋಟದ ಹತ್ರ ಇರಬೇಕು. ಭೂಮಿ ಹತ್ರ ಯಾವುದೇ ರಾಸಾಯನಿಕ ಫ್ಯಾಕ್ಟರಿ ಇರಬಾರದು. ಎಷ್ಟರ ಮಟ್ಟಿಗೆ ಅಂದ್ರೆ ಅಕ್ಕಪಕ್ಕ ತಂಬಾಕು ಮತ್ತು ಮೆಣಸಿನಕಾಯಿ ಕೂಡ ಬೆಳೆಯಬಾರದು. ಏನ್ರಿ ಪಟೇಲ್ ರೇ, ಮಗನಿಗೆ ಎಲ್ಲ ಕಿವಿಕಿಲಿ ನಡೆಯುವ ಎಲ್ಲಾ ಪ್ರೋಗ್ರಾಮ್ಗೂ ಕಳಿಸ್ತಿರೋ ಹಾಗಿದೆ. ಅಯ್ಯೋ ಅದೇನೋ ಹುಳು ಅಂತೆ, ಅದೇನೋ ಎಲೆ ಅಂತೆ, ಏನ್ ಹೇಳ್ತಾರೋ ಏನೋ, ಅದರಿಂದ ನಮ್ಗೇನ್ ಲಾಭನೋ ನಷ್ಟನೋ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಈ ಹಿಪ್ಪು ನೇರಳೆ ರೇಷ್ಮೆ ಹುಳದಿಂದ ಬೀರಿದ ರೇಷ್ಮೆ ನೈಸರ್ಗಿಕವಾದ ದಾರ ಅದನ್ನು ಟೆಕ್ಸ್ಟೈಲ್ಸ್ ನಲ್ಲಿ ಬಳಸುತ್ತಾರೆ. ಅದರ ಮೇದುತ್ವ ಮತ್ತು ಹೊಳಪಿನ ಕಾರಣದಿಂದ ಅದನ್ನು ನೈಗಾರರ ರಾಣಿ ಎಂದು ಕರೆಯುತ್ತಾರೆ. ಅಷ್ಟೇ ಯಾಕೆ, ಭಾರತದ ಹಣಕಾಸಿನ ವ್ಯವಹಾರದಲ್ಲಿ ಇದರದ್ದು ಒಂದು ಕೈ ಇದೆ. ಟೈ, ಶಾಲು, ಸೋಫಾ ಮೇಲೆ ಹಾಕುವ ಬಟ್ಟೆ ಅಷ್ಟೇ ಯಾಕೆ, ಕಾರ್ಪೆಟ್ ಇವೆಲ್ಲದಕ್ಕೂ ತುಂಬಾ ಬೆಲೆ ಇದೆ. ಗೋಲ್ಡನ್ ಮಗ್ಗ ರೇಷ್ಮೆ ಸ್ಯಾರಿ ಮತ್ತು ಡ್ರೆಸ್ ನಲ್ಲಿ ಬಳಸುತ್ತಾರೆ. ಅಷ್ಟೇ ಯಾಕೆ, ಫ್ರಾನ್ಸ್ ದೇಶದಲ್ಲಿ ಗಾಡಿ ಚಕ್ರವನ್ನು ಈ ಸಿಲ್ಕ್ ನಿಂದ ತಯಾರು ಮಾಡುತ್ತಾರೆ. ಸರ್ ನಮ್ ತಾತ ಹೇಳ್ತಿದ್ರು 2ನೇ ವಿಶ್ವಯುದ್ಧ ಸಮಯದಲ್ಲಿ ಪ್ಯಾರಾಚೂಟ್ನ ಇದರಿಂದ ತಯಾರಿಸಿದ್ದರಂತೆ. ಇಷ್ಟಕ್ಕೆ ನಿಲ್ಸಿದ್ರೆ ಹೇಗೆ ಸ್ವಾಮಿ, ಮುಂದೆ ಎಲ್ಲ ಹೇಳ್ರಿ, ಕೈ ಹಿಡಿತು ಅಂದ್ರೆ ನಾನು ಮಾಡ್ತೀನಿ, ನೋಡೇ ಬಿಡೋಣ. ನಾನು ನಮ್ಮ ವಿಜ್ಞಾನಿಗಳ ಸಲಹೆಯಂತೆ ಭೂಮಿನ ಹದ ಮಾಡಿ ಕಲ್ಲು ಕಳೆ ಎಲ್ಲಾ ತೆಗೆದು ಸಗಣಿ ಗೊಬ್ಬರವನ್ನು ನೀರಾವರಿ ಭೂಮಿಗೆ 1 ಹೆಕ್ಟರ್ಗೆ 20 ಟನ್ ಅಂತೆ ಹಾಕಿ ಮತ್ತು ಮಳೆ ಆಶ್ರಯದಲ್ಲಿ ಬೆಳೆಯಗೆ 1 ಹೆಕ್ಟರ್ಗೆ 10 ಟನ್ ಅಂತೆ ಹಾಕಿ ಗಿಡವನ್ನು ಸೂರ್ಯನ ಕಡೆಗೆ ಮುಖ ಮಾಡಿ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ನೆಡಬೇಕು. ನಮ್ಮ ದಕ್ಷಿಣ ಭಾರತದಲ್ಲಿ ಗಿಡದಿಂದ ಗಿಡಕ್ಕೆ 1.5x1, 2x1, 2x2 ಮತ್ತು 3x3 ಅಡಿ ಅಂತರವನ್ನು ಕೊಡುತ್ತಾರೆ. ಆದರೆ ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ನಾವು ಎಷ್ಟು ಹತ್ತಿರ ಗಿಡ ನೆಡುತ್ತೇವೋ ಅಷ್ಟು ಇಳುವರಿ ಕಡಿಮೆ ಆಗುತ್ತದೆ. ಏಕೆಂದರೆ ರೋಗ ಕೀಟ ಸುಲಭವಾಗಿ ಹರಡುತ್ತೆ, ಮಣ್ಣಿನ ಫಲವತ್ತತೆ ಬೇಗ ಹಾಳಾಗುತ್ತೆ, ಕಳೆ ಕೀಳಲು ಮತ್ತು ಗಿಡಗಳ ಮಧ್ಯೆ ಸ್ಪರ್ಧೆ ಉಂಟಾಗಿ ಎಲೆಯ ಗುಣಮಟ್ಟ ಕಡಿಮೆ ಆಗುತ್ತದೆ. ಹಾ ಪಟೇಲ್ ರೇ, ಗಿಡ ನೆಟ್ಟು ಬಿಟ್ರೆ ಆಗುತ್ತಾ? ಅದನ್ನು ನೋಡಿಕೊಳ್ಳೋದು ಯಾರ ಜವಾಬ್ದಾರಿ? ಭೂಮಿಯಲ್ಲಿ ಗಿಡ ಬಂದ ಮೇಲೆ ಕೆಲವೊಂದು ಅನವಶ್ಯಕವಾದ ಗಿಡ ಭಾಗವನ್ನು ತೆಗೆದು ಹಾಕಲಾಗುತ್ತದೆ, ಅದಕ್ಕೆ ಸೌರಕ್ಕೆ ಎನ್ನುತ್ತಾರೆ, ಅಂದರೆ ಇಂಗ್ಲಿಷ್ ನಲ್ಲಿ ಪ್ರೂನಿಂಗ್ ಎಂದರ್ಥ. ಸನ್ನಿವೇಶ, ಇನ್ನೊಬ್ಬ ವಿಜ್ಞಾನಿ ಮತ್ತು ಪಟೇಲ್ರ ಮಗನ ನಡುವೆ ಸಂಭಾಷಣೆ. ಹೇಳಪ್ಪ ವೀರ, ಏನಕ್ ಮಾಡ್ತಾರೆ? ಸರ್ ಈ ಸೌರೇಕೆಯನ್ನು ಗಿಡದ ಎತ್ತರವನ್ನು ಅದರ ಬುಡಕ್ಕೆ ಅನುಗುಣವಾಗಿ ಹೊಂದಾಣಿಕೆಯಾಗುವಂತೆ ಗಿಡದ ಗಾತ್ರ ಮತ್ತು ಅಗಲವನ್ನು ಸರಿಯಾಗಿ ಕಾಣುವುದಕ್ಕೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಗಿಡದ ಸುತ್ತ ಭಾಗ ಅದರ ಮಧ್ಯ ಗಾಳಿ ಆಡಲು ಮತ್ತು ಗಿಡಗಳಿಗೆ ಹೆಚ್ಚು ಹೆಚ್ಚು ಸೂರ್ಯನ ಕಿರಣ ಸಿಗಲು ದಾರಿ ಮಾಡಿಕೊಡುತ್ತದೆ. ಮುಂದಿನ ಹಂತನೇ ರೇಷ್ಮೆ ಹುಳು ಸಾಕುವುದು. ಈ ರೇಷ್ಮೆ ಹುಳು ಸಾಕುವುದಕ್ಕೆ ಹಿತವಾದ ತಾಪಮಾನ ಮತ್ತು ನೀರಿನಾಂಶ ಎಷ್ಟಿರಬೇಕು ಅಂದ್ರೆ 27 ಡಿಗ್ರಿ ಸೆಲ್ಸಿಯಸ್ ಮತ್ತು ನೀರಿನಾಂಶ 80-85% ಇರಬೇಕು. ಎಳೆ ಹುಳು ಆಗಿರುವುದರಿಂದ ಅವಕ್ಕೆ ಎಲೆಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಕೊಡಬೇಕು. ಆ ಎಲೆಗಳು ಪ್ರೋಟೀನ್ ಇಂದ ಕೂಡಿದ್ದು ನೀರಿನಾಂಶ ಗಾಢವಾಗಿರುತ್ತದೆ. ನಾರಿನಾಂಶ ಸಾಧ್ಯವಾದಷ್ಟು ಕಮ್ಮಿ ಇದ್ದರೆ ಒಳಿತು. ರೇಷ್ಮೆ ಹುಳು ಸಾಕುವ ಕೊಠಡಿಯು ಗಾಳಿ ಆಡುವಂತೆ ಮತ್ತು ಸೂರ್ಯನ ಬೆಳಕು ಸ್ಪಷ್ಟಿಸುವಂತೆ ಇರಬೇಕು. ಇದರಿಂದ ಅವಕ್ಕೆ ರೋಗ ಬರುವ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು. ರೇಷ್ಮೆ ಹುಳು ಸಾಕುವುದು 2 ವಿಧ, 1 ಬಾಕ್ಸ್ ಏರಿಂಗ್, 2 ನ್ಯೂ ನೆಟ್ ಮೆಥಡ್. ಸಾಮಾನ್ಯವಾಗಿ ಅವುಗಳಿಗೆ ದಿನಕ್ಕೆ 4 ಬಾರಿ ಮೇವು ಹಾಕಬೇಕು. ಬೆಳಗ್ಗೆ 6 ಮತ್ತು 11 ಗಂಟೆಗೆ, ಸಂಜೆ 4 ಮತ್ತು 9 ಗಂಟೆಗೆ. ಈ ಹುಳುವನ್ನು ಸಾಕಲು ಪ್ಯಾರಾಫಿನ್ ಪೇಪರ್ ಬೇಕು, ಆದರೆ ಅದು ತುಸು ಬೆಲೆ ಜಾಸ್ತಿ ಮತ್ತು ಸಮಯಕ್ಕೆ ಸರಿಯಾಗಿ ಸಿಗದ ಕಾರಣ ರೈತರು ಬಾಳೆ ಎಲೆಗಳನ್ನು ಬಳಸುತ್ತಾರೆ. ರೇಷ್ಮೆ ಹುಳುವನ್ನು ಒಂದು ಆಯತಾಕಾರದ ಟ್ರೈನಲ್ಲಿ ಸಾಕುತ್ತೇವೆ. ಅದನ್ನು ಆಗಾಗ ಸ್ವಚ್ಛ ಮಾಡುತ್ತಿರಬೇಕು. ಅದನ್ನು ಬೆಡ್ ಕ್ಲೀನಿಂಗ್ ಎನ್ನುತ್ತಾರೆ. ಈ ಪ್ರಕ್ರಿಯೆಯನ್ನು ಒಂದುಗೂಡಿಸಿ ಚೌಕಿ ರೇರಿಂಗ್ ಎನ್ನುತ್ತಾರೆ. ಇವಾಗ ಈ ಸ್ತ್ರೀ ಶಕ್ತಿ ಸಂಘ ಧರ್ಮಸ್ಥಳ ಸಂಘದಿಂದ ಇಂಥ ಕೆಲಸಗಳಿಗೆ ಸಹಾಯ ಮಾಡಕ್ಕಿದೆಯಾ ಹೇಗೆ? ಯಾಕಿಲ್ಲಮ್ಮ, ರೇಷ್ಮೆ ಬೆಳೆಗೂ ಸಹ ಪೂರಕವಾಗುವಂತೆ ಮೈಸೂರಿನಲ್ಲಿ ಒಂದು ಸರ್ಕಾರಿ ರೇಷ್ಮೆ ಸಂಶೋಧನಾ ಕೇಂದ್ರ ಇದೆ. ಆ ಕೇಂದ್ರದಲ್ಲಿ ರೇಷ್ಮೆ ಕೃಷಿಗೆ ಸಾಕಷ್ಟು ತರಬೇತಿಯನ್ನು ನೀಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ರೇಷ್ಮೆ ಕಡ್ಡಿಯನ್ನು ಬೆಳೆಯುವುದರಿಂದ ಹಿಡಿದು ಅದಕ್ಕೆ ನೀಡುವ ಸರಿಯಾದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳು, ಅದಕ್ಕೆ ಬರುವ ರೋಗಗಳು ಮತ್ತು ಕೀಟಗಳ ಕಾಟದಿಂದ ನಿವಾರಣೆ ಕ್ರಮಗಳು ಮತ್ತು ಮುಂತಾದ ವಿಷಯಗಳನ್ನೆಲ್ಲ ತಿಳಿಸಿಕೊಡುತ್ತಾರೆ. ಅಲ್ಲದೆ ನಾವೇನಾದರೂ ರೇಷ್ಮೆ ತೋಟ ಮಾಡಬೇಕೆಂದರೆ ಅದಕ್ಕೆ ಉತ್ಕೃಷ್ಟ ತಳಿಗಳನ್ನು ಮತ್ತು ರೋಗ ನಿರೋಧಕ ತಳಿಗಳನ್ನು ಬೆಳೆಯಲು ಕೊಡುತ್ತಾರೆ. ಇದು ರೇಷ್ಮೆ ಕಡ್ಡಿಯ ಬಗ್ಗೆ ಆದರೆ, ಇನ್ನು ಹುಳುವಿನ ಮೊಟ್ಟೆ, ಚಾಕಿ ಅಥವಾ ಎರಡನೇ ಜ್ವರದಿಂದ ಎದ್ದಿರುವ ಹುಳುಗಳಿಗೆ ಯಾವುದೇ ತೊಂದರೆಯಾಗದಂತೆ ಪಾಲಿಸಬೇಕಾದ ಎಲ್ಲಾ ಅಭ್ಯಾಸಗಳನ್ನು ಮೂಲಭೂತವಾಗಿ ತಿಳಿಸುತ್ತಾರೆ. ಅಲ್ಲದೆ ಗೂಡುಗಳನ್ನು ಹರಾಜಾಕಲು ಸಹಾಯ ಮಾಡುತ್ತವೆ ಮತ್ತು ರೇಷ್ಮೆ ಕೃಷಿ ರೈತನಿಗೆ ಲಾಭದಾಯಕವಾಗಿರಲಿ ಎಂದು ಎಲ್ಲಾ ಸಹಾಯವನ್ನು ಮಾಡುತ್ತದೆ. ಎಲ್ಲ ಸರಿ ಅಪ್ಪ, ಆದರೆ ಇದರಿಂದ ಲಾಭವೇನು? ಅಲ್ಲಲೇ ಮಗನೇ, ನನಗೆ ಏನಂತ ಹುಟ್ಟು ಬಿಟ್ಟಿಯೋ ನೀನು? ನನ್ನ ವೃತ್ತಿನೇ ಅದು ಅಂತ ಗೊತ್ತಿದ್ರು ಲಾಭ ಏನು ಅಂತ ಕೇಳ್ತೀಯಲ್ಲೋ. ರೇಷ್ಮೆ ವ್ಯವಸಾಯ ಮಾಡಿದ್ರೆ ತಿಂಗಳಿಗೆ ಒಂದ್ಸಲ ದುಡ್ಡು ಎಣಿಸಬಹುದು ಕಣೋ. ಬೇರೆ ಬೆಳೆಗಳ ತರ 3-4 ತಿಂಗಳು ಕಾಯುವ ಅಗತ್ಯವಿಲ್ಲ. ಅದೂ ಅಲ್ಲದೆ ಅದಕ್ಕೆ ಒಂದೇ ಸತಿ ಹಣ ಹೂಡಿದರೆ ಸಾಕು. ಅದು ಸ್ವಲ್ಪ ಆದರೆ ಲಾಭದ ಮೊತ್ತ ಮಾತ್ರ ಅಧಿಕ. ಕೆಲಸಗಾರರು ಜಾಸ್ತಿ ಬೇಡ. ಖಾಲಿ ಇದ್ರೆ ನೀನು ಮಾಡಬಹುದು, ನಿನ್ನ ಹೆಂಡತಿನೂ ಮಾಡಬಹುದು, ಎಲ್ಲ ವಯಸ್ಸಿನವರು ಸಹ ಈ ಕೆಲಸ ಮಾಡಬಹುದು. ಬರೀ 1/2 ಎಕರೆಯಲ್ಲಿ 50 ಕೆಜಿ ಗೂಡು ಬರುವಂತೆ ಹುಳ ಸಾಕಬಹುದು. ಅದರಲ್ಲೂ 1 ಕೆಜಿಗೆ 500-600 ರೂಪಾಯಿ ಅಷ್ಟೇ. ಅದರಿಂದ ಬರೋ ಲಾಭ ಕೈ ತುಂಬಾ ದುಡ್ಡು. ಇದು ಕೂಡ ಒಂಥರ ಷೇರು ಮಾರುಕಟ್ಟೆ ಇದ್ದಾಗ ನೋಡಪ್ಪ, ಹೂಡಿಕೆ ಕಡಿಮೆ ಲಾಭ ಜಾಸ್ತಿ. ಹೆಂಗೆ ನಿಮ್ಮಪ್ಪ ರೀ ಪಟೇಲ್ರೆ, ಬರೀ ಹುಳ ಸಾಕೋತ ಕುಂತ್ರೆ ಅಡಿಕೆ ಗದ್ದೆ ಹೂತೋಟ ಯಾರು ನೋಡ್ಕೊಂತಾರೆ ಹೇಳಿ ಸಾಹೇಬ್ರೆ? ಏನ್ ಮಗು, ಹುಳದ ಗೊಬ್ಬರ ಸಿಗುತ್ತೆ ಕಣಮ್ಮ, ನಿನ್ನ ತೋಟಕ್ಕೆ ಇದಕ್ಕಿಂತ ಬೇರೆ ಬೇಕಾ? ನಿನಗೆ ಗೊಬ್ಬರದ ಚಿಂತೆಯೇ ಇಲ್ಲ. ಗಿಡದ ಕಡ್ಡಿ ಕಾಂಡಗಳನ್ನು ಅಡಿಗೆ ಮಾಡೋಕೆ, ಸೌದೆ ತರ ಉಪಯೋಗಿಸೋಕೆ ಈ ಮಲ್ಬರಿ ಗಿಡ ಹೇಗೆ ಅಂದ್ರೆ ತರಕಾರಿ ಹೂ ಗಿಡಗಳ ಮಧ್ಯೆ ಕೂಡ ಬೆಳೆಸಬಹುದು. ಅದರಲ್ಲೂ ಇದಕ್ಕೆ ಹೆಚ್ಚು ಯಂತ್ರೋಪಕರಣಗಳು ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಸತ್ತಿರೋ ಹುಳುಗಳನ್ನು ಪೋಲ್ಟ್ರಿ ಫಾರ್ಮ್ಗೆ ಮಾರಬಹುದು, ಕೋಳಿಗೆ ಮೇವು ಆಗಿ ಕೊಡಬಹುದು. ಅಷ್ಟೇ ಯಾಕೆ, ಭಾರತ ಮತ್ತು ಚೀನಾ ದೇಶದ ಬುಡಕಟ್ಟು ಜನಾಂಗದವರು ಈ ಹುಳುವನ್ನು ಬೇಯಿಸಿ ಹುರಿದು ರುಚಿ ರುಚಿಯಾಗಿ ಅಡಿಗೆ ಮಾಡಿಕೊಂಡು ತಿನ್ನುತ್ತಾರೆ. ಅಯ್ಯೋ ಪಟೇಲ್ರೆ, ನೀವಾ, ನಿಮ್ಗೆ ಯಾವಾಗ್ಲೂ ತಿನ್ನೋದೇ ಚಿಂತೆ, ಅದು ಬಿಟ್ಟು ಬೇರೆ ಏನಾದ್ರೂ ಹೇಳಿ ಹೇಳ್ರಿ ವಿಜ್ಞಾನಿಗಳೇ. ಮಗು, ಅವಾಗ್ಲೇ ಹೇಳಿದಾಗೆ ರೇಷ್ಮೆ ಸಾಕಾಣಿಕೆ ಕಸಕಡ್ಡಿಗಳಿಂದ ಕಾಂಪೋಸ್ಟ್ ಗೊಬ್ಬರ ಮಾಡಿದ್ರೆ ನೀವು NPK ಹಾಕೋದೇ ಬೇಡ, ಅಷ್ಟು ಫಲವತ್ತಾಗಿ ಇರುತ್ತೆ. ಇದರಿಂದ ಗೋಬರ್ ಗ್ಯಾಸ್, ಗಾಯಗಳಿಗೆ ಹೊಲಿಗೆ ಹಾಕುವ ದಾರ ಕೂಡ ಇದರಿಂದನೇ ತಯಾರಿಸುವುದು. ಇದಲ್ಲದೆ ಚೀನಾ ದೇಶದಲ್ಲಿ ರೇಷ್ಮೆ ಹುಳು ಕಸದಿಂದ ಔಷಧಿ ಮತ್ತು ಸುಗಂಧ ಭರಿತ ಪರ್ಫ್ಯೂಮ್ ತಯಾರಿಸುವ ಘಟಕಾನೆ ಇದೆ. ಹೆಪಾಟೈಟಿಸ್, ಲ್ಯುಕೇಮಿಯಾ ಮತ್ತು ಕ್ಯಾನ್ಸರ್ನ %95.6 ವಾಸಿ ಮಾಡುವ ಗುಣ ಇದೆಯಂತೆ. ಸತ್ತು ಹೋದ ಹುಳುಗಳಿಂದ ದ್ರವವನ್ನು ತಯಾರಿಸಲಾಗುವುದು. ಅದರಿಂದ ಮಹಿಳೆಯರು ಕಾಲಕಾಲಕ್ಕೆ ಋತುಸ್ರಾವ ಆಗದೇ ಇರುವುದನ್ನು ಸರಿಪಡಿಸಲು ಉಪಯೋಗಿಸುತ್ತಾರೆ. ಏನಜ್ಜಿ ನೋಡ್ದ, ಇವಾಗ್ಲಾದ್ರೂ ನಿನ್ನ ಮಗನಿಗೆ ಹೇಳ್ತೀಯ ರೇಷ್ಮೆ ಹುಳು ಸಾಕಲು ಕೈ ಹಾಕೋಕೆ? ಕೇಳಿಸಿಕೊಂಡ್ರಲ್ಲ ಕೇಳುಗರೆ, ಇನ್ನೇಕೆ ತಡ, ರೇಷ್ಮೆ ಬೆಳೆಸಿ ತಿಂಗಳ ಸಂಬಳ ಗಳಿಸಿ. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ದ್ವಿತೀಯ ವರ್ಷದ BSc ಕೃಷಿ ವಿದ್ಯಾರ್ಥಿಗಳಿಂದ ಈ ಕಿರುನಾಟಕವನ್ನು ಕೇಳಿದ್ದೀರಿ. ಈ ನಾಟಕದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅಜ್ಜಿ ಶಾಂತಲಾ, ಮಗಳು ಸೌಂದರ್ಯ, ಮೊಮ್ಮಗಳು ವೈಷ್ಣವಿ ಗಸ್ತಿ, ಪಟೇಲ ಪ್ರದೀಪ್ ಕುಮಾರ್, ಪಟೇಲನ ಮಗ ನಂದನ್, ವಿಜ್ಞಾನಿಗಳು ನಿಕೇಶ್ ಆರ್ಎಚ್ ಮತ್ತು ಶಶಿಧರ್ ಬಿ, ಮೋಹನ್ ಸ್ವಾಮಿ ಎಸ್ಆರ್. ಇನ್ನು ಹೂವು ಮತ್ತು ತರಕಾರಿ ಸಂರಕ್ಷಿತ ಬೇಸಾಯ, ಈ ಕುರಿತು ಶಿವಮೊಗ್ಗ ಅರಗೆರೆಯ ಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಸರ್. ತಾವು ಈ ಸಂರಕ್ಷಿತ ಕೃಷಿ ಪದ್ಧತಿನಲ್ಲಿ ಸಾಕಷ್ಟು ಹೂವಿನ ಬೆಳೆ ಮತ್ತು ತರಕಾರಿ ಬೆಳೆಯನ್ನೆಲ್ಲ ಬೆಳೀತಾ ಇದ್ದೀರಿ. ಈಗ ನಿಮಗೆ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? ಮೊದ್ಲಿಂದನ ಕೃಷಿಕ ಕುಟುಂಬದಲ್ಲೇ ಬಂದವರು, ಆಮೇಲೆ ಮತ್ತೆ ಮದುವೆ ಆದ್ಮೇಲೂ ಕೃಷಿ ಇರೋದ್ರಿಂದ ಅದ್ರಲ್ಲಿ ಆಸಕ್ತಿ ಬಂತು ಸರ್. ಅದು ನಿಮ್ಮ ಮೂಲ ಊರು ಯಾವುದು? ನಮ್ಮೂರು ಸಾಗರ ಸರ್, ಸಾಗರ ಹಳ್ಳಿ ಸಿರಗುಪ್ಪೆ ಅಂತ. ಸಾಗರದಲ್ಲಿ ಸಾಮಾನ್ಯವಾಗಿ ಎಲ್ಲ ಕೃಷಿಕ ಮನೆಗಳೇ ಇರೋದ್ರಿಂದ ನಿಮ್ಗೆ ಅದು ಸ್ವಾಭಾವಿಕವಾಗಿ ರಕ್ತಗತವಾಗಿ ಬಂತು. ಹೌದು ಹೌದು ಸರ್. ಆಮೇಲೆ ಮದುವೆ ಆದ ನಂತರದಲ್ಲಿ? ಮದುವೆ ಆದ ನಂತರದಲ್ಲೂ ಕೃಷಿಗೆ ನಮ್ಮಿಬ್ಬರಿಗೂ ತುಂಬಾ ಆಸಕ್ತಿ ಇತ್ತು. ಫಸ್ಟ್ ಟೈಮ್ ಜಮೀನ್ ಇರ್ಲಿಲ್ಲ ನಮ್ಗೆ, ಆಮೇಲೆ ತುಂಬಾ ಓಡಾಡಿ ಮಾಡಿ ಮಟ್ಟಿ ನೋಡಿ ಮಟ್ಟಿ ಇಲ್ಲಿ ತಗೊಂಡ್ವಿ, ಅವ್ರ ಕೆರೆ ಹತ್ರ ಜಮೀನ್ ತಗೊಂಡ್ವಿ. ಆಮೇಲೆ ಮತ್ತೆ ನಾವೇ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನೋಡಿದ್ವಿ. ಒಂದ್ಸಲ ಹಿಂಗೆ ನಮ್ಮ ಮನೇಲಿ ಮಾರ್ಕೆಟಿಗೆ ಹೋದಾಗ ಅಲ್ಲಿ ದಪ್ಪ ಸೇವಂತಿಗೆ ಹೂ ನೋಡಿದ್ರು, ಅದು ತಂದು ನೋಡಿ ಮಾಡ್ಬೋದು ನಾವೊಂದಿಬ್ರು ಡಿಸ್ಕಸ್ ಮಾಡಿ, ಹಾಗೆ ಕೂಡಲೇ ಅದು ಎಲ್ಲಿ ಸಿಗತ್ತೆ ಅದ್ರ ಮೂಲ ಹುಡ್ಕೊಂಡು ಹೋದ್ವಿ. ಮೂಲ ಹುಡ್ಕೊಂಡು ಹೋಗಿ ಅದನ್ನ ಗಿಡ ತಂದು ಮಾಡಿ ತುಂಬಾ ಚೆನ್ನಾಗಿ ಇನ್ಕಮ್ ಬಂತದ್ರಿಂದ ನಮ್ಗೆ. ಅವಾಗ್ಲೇನೆ ಆ ಸೇವಂತಿಗೆನೆ ಸಂರಕ್ಷಿತ ಪದ್ಧತಿನಲ್ಲಿ ನೀವು ಬೆಳೆದ್ರ ಅದನ್ನ? ಹೌದು ಹೌದು, ಅದು ಪಾಲೆ ಹೊಸಲೇ ಸೇವಂತಿಗೆನು ಬೆಳೆದ್ವಿ. ಆಮೇಲೆ ಜೊತೆಗೆ ಬೇರೆ ಎಲ್ಲ ತರಕಾರಿಗಳನ್ನು ಹಾಕಿ ಅದು ಒಳ್ಳೆ ಮಾರ್ಕೆಟಿಂಗ್ ಆಯ್ತು, ಒಳ್ಳೆ ಹೆಸರು ಬಂತದ್ರಿಂದ ತುಂಬಾ ಚೆನ್ನಾಗಿ ಸರ್. ಸರ್, ಇದನ್ನ ಎಲ್ಲಾರು ಮುಂಚೆ ನೋಡಿದ್ರ ಈ ಪಾಲಿ ಹೌಸ್ ನಲ್ಲಿ ಈ ತರ ಬೆಳೆಯುವಂತದ್ನ? ಇಲ್ಲ ಸರ್, ಪಾಲಿ ಹೌಸ್ ಅಲ್ಲಿ ಎಲ್ಲೂ ಬೆಳೆದ್ ನೋಡಿಲ್ಲ, ಫೀಲ್ಡ್ ಅಲ್ಲಿ ಹಾಕಿದ್ ನೋಡಿದ್ವಿ. ಫೀಲ್ಡ್ ಅಲ್ಲಿ ಹಾಕಿ ನೋಡಿದ್ ನಾವು ಸೇವಂತಿಗೆ ಒಂದು ಪಾಲಿ ಹೌಸ್ ಅಲ್ಲಿ ಯಾಕೆ ಮಾಡಬಹುದು ಎಲ್ಲೂ ನೋಡಿಲ್ಲ, ನಾವೇ ಮಾಡಬಹುದು ಮಾಡಿದ್ರೆ ಏನಾಗತ್ತೆ ನೋಡ್ ಮಾಡಿದ್ ಸರ್ ಇದು. ನೀವೇ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು? ಹೌದು, ನಮ್ ತಿಳಿದಂಗ ನಾವೇ ಫಸ್ಟ್ ಪಾಲಿ ಹೌಸ್ ಅಲ್ಲಿ ಹಾಕಿ ನೋಡಿ ಮಾಡಿದ್ದು. ಇದಕ್ಕೆ ಮೂಲಭೂತವಾಗಿ ಕೆಲವೊಂದಿಷ್ಟು ರಚನೆಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ, ಅವುಗಳಿಗೆಲ್ಲ ಹೇಗೆ ಮಾಡ್ಕೊಂಡ್ರಿ? ಅದಕ್ಕೆ ಸರ್ ಎರಡಡಿ ಬೆಡ್ ಮಾಡ್ಬೇಕು, ಆಮೇಲೆ ಅದಕ್ಕೆ ಡ್ರಿಪ್ ಅದೆಲ್ಲ ಮಾಡಿಸಿದ್ವಿ. ಈಗ ಅದಕ್ಕೆ ಮೇಲ್ಗಡೆ ಶೀಟ್ ಗಳನ್ನ ಹಾಕ್ಸೋದು ಮತ್ತೆ ಪೈಪ್ ಗಳನ್ನ ಹಾಕ್ಸೋದು ಅವೆಲ್ಲ ಸರ್ ನಮ್ಗೆ ಸರ್ಕಾರದಿಂದ ಮಾಡಿಸ್ಕೊಟ್ರು. ತೋಟಗಾರಿಕಾ ಇಲಾಖೆಯ ಜೊತೆಗೆ ನೀವು ಸಂಪರ್ಕ ಇಟ್ಕೊಂಡು ಮಾಹಿತಿ ಪಡ್ಕೊಂಡು? ಹೌದು, ಅವರು ತೋಟಗಾರಿಕಾ ಇಲಾಖೆಯವರು ಇದು ಮಾಡಿ ಮಾಡ್ಕೊಟ್ರು, ಅದರಿಂದ ಎಲ್ಲ ನಾವು ಇದು ಮಾಡಿದ್ವಿ. ಈಗ ಪ್ರಾರಂಭದಲ್ಲಿ ಸೇವಂತಿಗೆಯನ್ನು ಬೆಳೆದ್ರಿ? ಹೌದು, ಪ್ರಾರಂಭ ಸೇವಂತಿಗೆನೂ ಬೆಳೆದ್ವಿ, ಆಮೇಲೆ ವಿಭಿನ್ನ ತರಕಾರಿಗಳನ್ನು ಬೆಳೆದ್ವಿ, ಚೆಂಡು ಬೆಳೆದ್ವಿ, ಮೂಲಂಗಿ, ಬೀನ್ಸ್, ಬೆಂಡೆಕಾಯಿ, ಬದನೆಕಾಯಿ ಎಲ್ಲ ತರಕಾರಿನೂ ಬೆಳೆದ್ವಿ ಸರ್. ಈಗ ಇರುವಷ್ಟು ಈ ಪಾಲಿ ಹೌಸ್ ಜಾಗದಲ್ಲಿ ಎಲ್ಲವುದನ್ನು ಮಿಶ್ರ ಬೆಳೆಯಾಗಿ ಬೆಳೆದ್ರು ಅಥವಾ ಒಂದಾದ ಕೂಡಲೇ ಒಂದು ಆಲ್ಟರ್ನೇಟ್ ಕ್ರಾಪ್ಸ್ ಅಂತ ಹೇಳಿ ಆತರ ಬೆಳೆದ್ರೆ? ಹತ್ತು ಗುಂಟೆಗೆ ಮಾಡಿದ್ವಿ ಸರ್, ಅದನ್ನ ಒಂದೇ ಸಲ ಅಷ್ಟು ಬೆಳೆದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತ ಹೇಳಿ ನಾವು ಹತ್ತು ಗುಂಟೆನ ಒಂದು 27 ಪಟ್ಟೆ ಬರುತ್ತೆ 100 ಇದು, ಅಲ್ಲೇ ಒಂದು 5 ಪಟ್ಟೆ ಒಂದು 5 ಪಟ್ಟೆ ಒಂದು, ನೆಕ್ಸ್ಟ್ ಆ ಜಾಗದಲ್ಲಿ ಅದನ್ನೇ ಹಾಕ್ಲಿಲ್ಲ, ಮತ್ತೆ ಬೇರೆ ಮಾಡಿದ್ವಿ. ಎರಡು ಪಾಲಿ ಹೌಸ್ ಇರೋದ್ರಿಂದ ಬೇರೆ ಬೇರೆ ಜಾಗದಲ್ಲಿ ಇದ್ರೆ ಎರಡು ಪಾಲಿ ಹೌಸ್, ಒಂದು 10 ಗುಂಟೆ ಒಂದು, ಒಂದು 6 ಗುಂಟೆ ಒಂದು, ಒಂದರಲ್ಲಿ ಫುಲ್ ಸೇವಂತಿಗೆನೆ ಬೆಳೆದ್ವಿ, ಇದರಲ್ಲೆಲ್ಲ ಮಿಶ್ರ ಮಾಡಿದ್ವಿ. ಒಂದರಲ್ಲಿ ಪೂರ್ತಿ ಸೇವಂತಿಗೆ. ಈಗ ಅದ್ರಲ್ಲಿ ಏನಾರ ಈಗ ಒಂದ್ ಸರಿ ಇಷ್ಟು ಬೆಳೆ ಬರುವಂತದ್ದು, ಒಂದು ಹಂತದಲ್ಲಿ ಮಾರ್ಕೆಟ್ಗೆ ಇಷ್ಟು ಬೇಡಿಕೆ ಇದ್ದಾಗ ಇಷ್ಟು ಬೆಳೆ ಬರುವಂತದ್ದು, ಮತ್ತೆ ಎರಡನೇ ಹಂತದಲ್ಲಿ ಈ ತರ ಮಾಡಿದ್ರ ಹೇಗೆ, ಅಥವಾ ಒಟ್ಟು ಒಂದೇ ಸರನೇ ನಾಟಿ ಮಾಡಿದ್ರ ಸೇವಂತಿಗೆನ? ಸೇವಂತಿಗೆ ಒಟ್ಟಿಗೆ ಒಂದೇ ಸಲಕ್ಕೆ ನಾಟಿ ಮಾಡಿದ್ವಿ ಸರ್. ಎಲ್ಲದು ಸೇವಂತಿಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ನಮ್ಗೆ, ಚೆನ್ನಾಗಿ ಮಾರ್ಕೆಟ್ ಆಯ್ತು. ಅದು ಸುಮಾರು ಎಷ್ಟು ಎತ್ತರ ಬೆಳೀತ ಗಿಡ? ಸುಮಾರು 1.5 ಅಡಿ. ಪಾಲಿ ಹೌಸ್ ಅಲ್ಲಿ ಬೇಗ ಸ್ವಲ್ಪ ಹೈಟ್ ಆಗ ಸರ್, ಅದು ಹೊರಗಡೆ ಹಾಕಿದ್ರೆ ಅಷ್ಟು ಹೈಟ್ ಬರಲ್ಲ, ಪಾಲಿ ಹೌಸ್ ಅಲ್ಲಿ ಸ್ವಲ್ಪ ಹೈಟೇ ಆಗುತ್ತೆ. ಹೌದಾ? ಅಂದ್ರೆ ಅಲ್ಲಿಗೆ ನೀವು ವಾತಾವರಣ ಪೂರಕವಾಗಿರುತ್ತೆ ಗಿಡಗಳಿಗೆ ಬೆಳಿಲಿಕ್ಕೆ, ಹಾಗಾಗಿ. ಹೌದು ಹೌದು ಸರ್. ಹೌದು. ಈಗ ಅವುಗಳಿಗೂ ಎಲ್ಲ ಡ್ರಿಪ್ ಮೂಲಕನೇ ನೀರು ಮತ್ತೆ ಪೋಷಕಾಂಶಗಳು ಮೂಲಕೆಲ್ಲ ಕೊಡ್ತೀವಿ, ಒಂದೊಂದ್ ಟೈಮ್ ನಾವೇ ಕೈನಲ್ಲೂ ಕೆಲವೊಂದು ಇದನ್ನ ಹಾಕ್ತಿವಿ, ಕೈಲೆಲ್ಲ ಹಾಕ್ತಿವಿ ಪೋಷಕಾಂಶಗಳನ್ನ ಆತರನು ಕೊಡ್ತಾರೆ. ಹೌದು. ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ರೆ ಡ್ರಿಪ್ಗೆ? ಡ್ರಿಪ್ಗೆ ಬೋರ್ವೆಲ್ ಇದೆ, ಕೆಳಗಡೆ ಬಾವಿ ಇದೆ, ಅದರಿಂದ ಡ್ರಿಪ್ ಅಲ್ಲಿ ಕೊಡ್ತೀವಿ ನೀರನ್ನ. ಮತ್ತೆ ಟ್ಯಾಂಕ್ ಇದೆ, ಸ್ಲರಿ ಟ್ಯಾಂಕ್ ಮಾಡಿದೀವಿ, ಅದರಿಂದ ಸ್ಲರಿನೂ ಕೊಡ್ತೀವಿ, ಫಿಲ್ಟರ್ ಮಾಡಿದನ್ನ ಅದನ್ನು ನೀರ್ ಕೊಡ್ತೀವಿ ಟೈಮ್ ಟೈಮ್ ಕರೆಕ್ಟ್ ಆಗಿ. ಸರ್, ಈಗ ಜಯಲಕ್ಷ್ಮಿ ಅವರು ಎಲ್ಲ ಬೆಳೆಗಳನ್ನು ಬೆಳಿಬಹುದು. ಈಗ ತಾವ್ ಹೇಳಿದ್ರೆ ಹೂವಿನ ಬೆಳೆಯನ್ನು ಬೆಳೀತಾ ಇದ್ದೀರಿ, ಜೊತೆಗೆ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ದೀರಿ, ಮಾರುಕಟ್ಟೆ ಇದೆ ಬಹಳ ಸಮಸ್ಯೆ ಅಂತಾರ ರೈತರು. ಮಾರುಕಟ್ಟೆ ಸಮಸ್ಯೆ ಕರೆಕ್ಟ್ ಸರ್. ಅದನ್ನ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಹೋಲ್ಸೇಲ್ ಮಂಡಿಗಳಿಗೆ ಅಲ್ಲಿ ಎಲ್ಲೂ ಕೊಡಕ್ ಹೋಗ್ಲಿಲ್ಲ, ನಾನು ಇವರು ಕೂತ್ಕೊಂಡು ತೀರ್ಮಾನ ಮಾಡಿ ಹೀಗ್ ಮಾಡಿದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡಿ ಕೆಲವೊಂದು ಪರಿಚಯಸ್ಥರ ಅಂಗಡಿಗಳಿಗೆ ಕೊಟ್ವಿ, ಇದನ್ನ ನೀವಿಟ್ಟು ನೋಡ್ರಿ ಮಾರಾಟ ಮಾಡ್ರಿ ಚೆನ್ನಾಗಾಗತ್ತೆ, ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕೊಡಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ನೀವು ಮಾಡ್ರಿ ಆಗತ್ತೆ ಅಂತ ಹೇಳಿ ಮಾಡಿದ್ವಿ. ಅದರಿಂದ ನಮ್ಗೆ ಒಳ್ಳೆ ಮಾರ್ಕೆಟಿಂಗ್ ಸರ್, ನಮ್ಗೆ ಈಗ ಸಪ್ಲೈ ಮಾಡಕ್ ಆಗ್ತಿಲ್ಲ, ಅಷ್ಟು ಮಾರ್ಕೆಟಿಂಗ್ ಇದೆ. ಈಗ ಪ್ರಾರಂಭದಲ್ಲಿ ಅದನ್ನು ಬೆಳಿಲಿಕ್ಕೆ ನಾಟಿ ಮಾಡ್ಲಿಕ್ಕೆ ಅದ್ರ ತುಂಡುಗಳು ಅಥವಾ ಬೀಜಗಳು ಹೇಗೆ, ಅದನ್ನ ನರ್ಸರಿ ಪ್ರಾರಂಭ ಮಾಡಿದ್ದು ಹೇಗೆ? ಅದನ್ನ ನಾವು ಅದೇ ಹೇಳಿದಿಲ್ಲ ಸರ್, ನಾವು ಗಿಡ ಹೂ ನೋಡಿ ಅಲ್ಲಿ ಹೊಸೂರ್ ಹತ್ರಕ್ಕೆ ತಮಿಳ್ನಾಡು ಹತ್ರ ಹೋಗಿ ತಗೊಬಂದು ಅದನ್ನ ನಾವೇ ಇಲ್ಲಿ ಅಲ್ಲಿ ಅವ್ರ ಸ್ವಲ್ಪ ಡೈರೆಕ್ಷನ್ ತಗೊಬಂದು ನಾವೇ ಕಟಿಂಗ್ಸ್ ತಂದು ಇಲ್ಲಿ ಟ್ರೈನ್ ಅಲ್ಲಿ ಹಾಕಿ ಅದನ್ನ ಬೆಳೆಸಿ ಮಾಡಿ ನೆಟ್ಟು ಆಮೇಲೆ ನಾವೇ ತುಂಬಾ ಅದನ್ನ ಕಟಿಂಗ್ಸ್ ಅನ್ನು ನಾವು ಮಾಡಿ ಅದನ್ನ ಅದರಿಂದ ನಮ್ಗೆ ಒಳ್ಳೆ ಉತ್ಪಾದನೆ ಆಗಿದೆ ಸರ್. ಅದನ್ನ ಅಂದ್ರೆ ನಾವು 6.5 ರಿಂದ 7 ರೂಪಾಯಿಗೆ ಅದನ್ನ ಸೇಲ್ ಮಾಡ್ತಾ ಇದ್ವಿ, ತುಂಬಾ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ರೇಟ್ಗೆ ಕೊಡ್ತಾ ಇದ್ವಿ. ತುಂಬಾ ಜನ ತಗೊಂಡೋಗಿ ಹಾಕಿ ಅವರು ಒಳ್ಳೆ ಖುಷಿ ಆಗಿದ್ರೆ, ಅವರು ತುಂಬಾ ಚೆನ್ನಾಗಿ ಬಂತು ಒಳ್ಳೆ ಇನ್ಕಮ್ ಬಂತು ಅಂತ ಹೇಳಿದ್ದಾರೆ. ನೀವು ಗಿಡಗಳನ್ನು ನರ್ಸರಿ ಮಾಡಿ ಸೇಲ್ ಮಾಡಿದ್ರೆ ಅಂದ್ರೆ ಈ ಭಾಗಕ್ಕೆ ಸ್ವಲ್ಪ ಪರಿಚಯ ಮಾಡಿಸಿ ನೀವೇನ ಸೇವಂತಿ? 100% ಗ್ಯಾರಂಟಿ ಸರ್, ಅದನ್ನ ಧೈರ್ಯವಾಗಿ ಹೇಳ್ತೀವಿ ನಾವು ನಾವೇ ಮಾಡಿಸಿದ್ದು ಅಂತ. ಸರಿ, ಈ ಸೇವಂತಿಗೆ ಹೂವಿನ ವಿಶೇಷತೆ ಏನ್ ಹೇಳಿ?

ಎತ್ತೆಲ್ಲ ನಿಮ್ಮ ದಳ ಅವೆಲ್ಲ ಎತ್ತೆಲ್ಲ ನಿಮ್ಮ ದಳ ಎಲ್ಲ ನಿಮ್ಮ ದಳ ಅವೆಲ್ಲ ಎತ್ತೆಲ್ಲ ನಿಮ್ಮ ದಳವೆಲ್ಲ ನಂಬಿಗರ ಶೋಭನವೇ ಅತ್ತಳು ಬರಿಯ ಮೋದ ಅತ್ತಳು ಬರಿಯ ಮೋದ ಕಾರತ್ತಳು ಬರಿಯ ಮೋದ ಕಾರಳು ಬರಿಯ ಮೋದ ಕುದುರೆ ಮೇಲ್ ಬರುವ ಚದುರ ನಂಬುತ್ತಿದ್ದ ಶೋಭನವೇ ಕದರು ಗಲಾನೇ ಮಾದ ಲಿಂಗ ಗಲಾನೇ ಮಾದ ಲಿಂಗ ಕದರು ಗಲಾನೇ ಮಾದ ಲಿಂಗ ಗಲಾನೇ ಮಾದ ಲಿಂಗ ಕದರು ಗಲಾನೇ ಮದ ಲಿಂಗ ಮರಿಯ ಶೋಭನವೇ ಚದುರಲ್ಲೇ ದ್ವಾರ ಕೀರುನಿನಲ್ಲೇ ದ್ವಾರ ಕೀದೆ ಕದರುಗು ನೀನಲ್ಲೇ ದ್ವಾರ ಬರುವ ನ ಶೂರ ನಂಬುತ್ತಿದ್ದ ಶೋಭನವೇ ಆನಿಗಲಾನೇ ಮಾದ ಆನಿಗಲಾನೇ ಮಾದ ಲಿಂಗ ಆನಿಗಲಾನೇ ಮಾದ ಲಿಂಗ ಆನಿಗಲಾನೇ ಮಾದ ಲಿಂಗ ಆನಿಗಲಾನೇ ಮದ ಲಿಂಗ ಪ್ರಿಯ ಶೋಭನವೇ ನಮ್ಮ ಜಾಳಿಗು ನೀನಲ್ಲೇ ದ್ವಾರ ಜಾಳಿಗು ನೀನಲ್ಲೇ ದ್ವಾರ ಕೇಳಿಗು ನೀನಲ್ಲೇ ದ್ವಾರ ನೆಲ್ಲೇ ದ್ವಾರ ಕೇದೆ ಬಂಟೆ ಮೇಲ್ ಬರುವ ನ ಬಂಟ ನಂಬುತ್ತಿದ್ದ ಶೋಭನವೇ ಗಂಟು ಗಲಾನೇ ಮಾದ ಲಿಂಗ ಗಲಾನೇ ಮಾದ ಲಿಂಗ ಗಲಾನೇ ಮಾದ ಲಿಂಗ ಗಲಾನೇ ಮಾದ ಲಿಂಗ ಗಲಾನೇ ಮದ ಲಿಂಗ ಅಪ್ಪಯ್ಯ ಶೋಭನವೇ ಬಂಟೆ ನೀನಲ್ಲೇ ದ್ವಾರ ನೀನಲ್ಲೇ ದ್ವಾರ ಕೇಳಿಗು ನೀನಲ್ಲೇ ದ್ವಾರ ಕೇಳಿಗು ನೀನಲ್ಲೇ ದ್ವಾರ ಕೇದೆ ಚಿನ್ನದ ಜಗಲಿ ಮೇಲೆ ಚಿನ್ನ ಕೆರಡೊಳೆ ಶೋಭನವೇ ಕನ್ನೆ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ಘಟ್ಟದ ಶೋಭನವೇ ಚಿನ್ನ ಏರೋರ ಮಗ ನೀಗ ಏರೋರ ಮಗ ನೀಗೆ ಚಿನ್ನ ಏರೋರ ಮಗ ನೀಗ ಏರೋರ ಮಗ ನೀಗೆ ಚಿನ್ನ ಜಗಲಿ ಮೇಲೆ ಮುತ್ತ ಕೆರಡೊಳೆ ಶೋಭನವೇ ನಿತ್ರೆ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ಘಟ್ಟದ ಶೋಭನವೇ ಮುತ್ತಯ್ಯರೋರ ಮಗ ಮುತ್ತಯ್ಯರೋರ ಮಗ ನೀಗೆ ಏರೋರ ಮಗ ಮುತ್ತಯ್ಯರೋರ ಮಗ ನೀಗೆ ತಂಬದು ಮುತ್ತಾರಿ ಪಾವಣವೇ ಶೋಭನವೇ ಮತ್ತ ಬೆಳೆಯೋದೇ ಮಾಲೆ ಮುತ್ತ ಬೆಳೆಯೋದೇ ಮಾಲೆ ಮುತ್ತ ಬೆಳೆಯೋದೇ ವಾಳೆ ಸಾಲು ಬೆಳೆಯೋದೇ ವಾಳೆ ಸಾಲ ಬೆಳೆಯೋದೇ ವಾಳೆ ಸಾಲೆಣ ಮಕ್ಕಳ ಶೋಭನವೇ ಮುತ್ತಿನ ಸಾಸುವೆ ತಳು ದಾರಿ ಸಾಸುವೆ ತಳು ದಾರಿ ಸಾಸುವೆ ತಳು ದಾರಿ ಸಾಸುವೆ ತಳು ಸಾಸುವೆ ತಾಳು ದಾರಿ ಮೇಲೆ ಮುತ್ತ ಕೆರಡೊಳ ಶೋಭನವೇ ನಿತ್ರೆ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಳಯ್ಯರೋರ ಮಗ ನೀಗೆ ಒಳಯ್ಯರೋರ ಮಗ ಒಳಯ್ಯರೋರ ಮಗ ನೀಗೆ ಜಗತ್ತಳದ ಕಿರಾಸಿಗಟ್ಟೈದವೆ ಶೋಭನವೇ ನಾಳೋರ ಮಗ ದೇಶ ನಾಳೋರ ಮಗ ನೀ ದೇಶ ನಾಳೋರ ಮಗ ದೇಶ ನಾಳೋರ ಮಗ ನೀ ದೇಶ ನಾಳೋರ ಮಗನ ಕಂದಯ್ಯಗೆ ಶೋಭನವೇ ತಳದಕ್ಕೆ ದಿಂಡಿ ಗಟ್ಟವೆ ಶೋಭನವೇ ಮಂಡ್ಲ ನಾಳೋರ ಮಗ ನಾಳೋರ ಮಗ ನೀ ಮಂಡ್ಲ ನಾಳೋರ ಮಗ ನಾಳೋರ ಮಗ ನೀ ಮಂಡ್ಲ ನಾಳೋರ ಮಗನ ಕಂದಯ್ಯಗೆ ಶೋಭನವೇ ದಿಂಡಿ ಗಟ್ಟವೆ ಮುಡಿಯ ಬೆಳೆ ಗಟ್ಟವೆ ಮುಡಿಯ ಗಟ್ಟವೆ ಮುಡಿಯ ಬೆಳೆ ಗಟ್ಟವೆ ಮುಡಿಯ ಮೇಲೆ ದಿಂಡಿ ಗಟ್ಟವೆ ಮುಡಿಯ ಬೆಳೆ ಗಟ್ಟವೆ ಮುಡಿಯ ಮೇಲೆ ಇವತ್ತೇ ಇಡುವಾರು ಅಂದವಾಗಿರುವ ಶೋಭನವೇ ಕಂದು ಬೆಳ್ಳಿ ಕಡಗ ನೀಮ ಕೈ ಬೆಳ್ಳಿ ಕಡಗ ನೀಮ ಕೈ ಬೆಳ್ಳಿ ಕಡಗ ನೀಮ ಕೈ ಬೆಳ್ಳಿ ಕಡಗ ನೀಮ ನಿಮ್ಮ ಕೈಲೈಬಳ ಶೋಭನವೇ ಅಂದವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲಾಗಿ ಬರಲೇ ಮುಡಿಯ ಬೈಡುವರು ಎಂದುವಾಗಿಡಿರುವ ಶೋಭನವೇ ಚೊಕ್ಕಬೆಳ್ಳಿ ಕಡಗ ನೀಮ ಕೈಲೇ ಕಡಗ ನೀಮ ಕೈಲಬೆಳ್ಳಿ ಕಡಗ ನೀಮ ಕೈಲೇ ಕಡಗ ನೀಮ ಕೈಲಬೆಳ್ಳಿ ಕಡಗ ನಿಮ್ಮ ಕೈಲೈದು ಬೆರಳು ಶೋಭನವೇ ಅಂದವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲಾಗಿ ಬರಲೇ ಮುಡಿಯ ಅಂದವಾಗಿ ಬರಲೇ ಮುಡಿಯ ಇಡುವರು ಅಂದವಾಗಿಡಿರುವ ಶೋಭನವೇ ಹೊಸಬೆಳ್ಳಿ ಕಡಗ ನೀಮ ಕೈಲೇ ಕಡಗ ನೀಮ ಹೊಸಬೆಳ್ಳಿ ಕಡಗ ನೀಮ ಕೈಲೇ ಕಡಗ ನೀಮ ಹೊಸಬೆಳ್ಳಿ ನಡಗ ನಿಮ್ಮ ಕೈಲೈದು ಬೆರಳು ಶೋಭನವೇ ಅಂದವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲವಾಗಿ ಬರಲೇ ಮುಡಿಯ ಮೇಲೆ ಒಳಗೊಂದು ಅವರಿಗೆ ಬೆರೆತಂಗ ಶೋಭನವೇ ಸಾವರಕ್ಕೆ ಒಬ್ಬ ಗವಾಡಕ್ಕೆ ಒಬ್ಬ ಗವಾಡ ಸಾವರಕ್ಕೆ ಒಬ್ಬ ಗವಾಡ ಗೌಡ ಮರಿಯ ಎಂದು ಶೋಭನವೇ ಸೇರಿತ ಶಿವನ ಕೃಪೆ ಸೇರಿತ ಶಿವನ ಕೃಪೆ ಸೇರಿತ ಶಿವನ ಕೃಪೆ ಸೇರಿತ ಶಿವನ ಕೃಪೆ ಇಂದ ಶಿವನ ಕೃಪೆ ಸೇರಿತ ಶಿವನ ಕೃಪೆ ಇಂದ ತರೀಕೆರೆ ತಾಲೂಕು ಮೂಡಿಗೆರೆಯ ಶ್ರೀಮತಿ ಸುಮಿತ್ರಮ್ಮ ಮತ್ತು ಸಂಘಟಕರಿಂದ ಜನಪದ ಗೀತೆ ಕೇಳಿದ್ರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ನಾಳೆ ಸಂಜೆ 6 ಗಂಟೆ